ಅಜ್ಜಿಯ ಕೊಲ್ಬೇಕಾಯ್ತು. ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಬಜೆಟ್ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನ ವಾಣಿಯಲ್ಲಿ ಯಲ್ಲಾಪುರ ತಾಲೂಕಿನ ಕೃಷಿ ಇಲಾಖೆಯ ಚಟುಸ್ ಗೋಡ್ಸೆ ಅವರೊಂದಿಗೆ ಸಂದರ್ಶನ. ಈಗ ಪ್ರಮೇಳ ಎಸ್ ಗೋಡ್ಸೆ ಅವರಿದ್ದಾರೆ. ಇವರು ಕೃಷಿ ಅಧಿಕಾರಿ. ಯಲ್ಲಾಪುರ ಮತ್ತು ಮಂಚಿಕೆರೆ ಇಲ್ಲಿ ಕೂಡ ಅವರು ಇದ್ದು ರೈತರ ಸೇವೆಯನ್ನು ಮಾಡುವಂಥವ್ರು. ಹಾಗೆಯೇ ಅವರಿಗೆ ಪ್ರಮೋಷನ್ ಕೂಡ ಆಗಿದೆ. ಈ ಸಂದರ್ಭದೊಳಗೆ ಅವರು ಈ ಯಲ್ಲಾಪುರ ತಾಲೂಕಿನಲ್ಲಿ ರೈತರು ಕೃಷಿ ಹಲವಾರು ಬೆಳೆಗಳನ್ನು ಬೆಳೆಯುವಂಥ ಯಾವ್ಯಾವು ಮತ್ತು ಅವನ್ನ ಮುಂತಾದ ವಿಚಾರಗಳನ್ನು ಈಗ ನಮಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ ಪ್ರಮೀಳಾ ಅವರೇ. ನಮಸ್ಕಾರ. ಬೆಳೆಗಳು ಅಂತೀವಿ ಸರ್, ಈಗ ನಾವು ನಮ್ಮ ಯಲ್ಲಾಪುರ ತಾಲೂಕಿನಲ್ಲಿ ಪ್ರಮುಖವಾಗಿ ಬೆಳೆಯುವಂಥ ಕೃಷಿ ಬೆಳೆಗಳಂದರೆ ಭತ್ತ, ಮೆಕ್ಕೆಜೋಳ, ಹತ್ತಿ, ಕಬ್ಬು ಬೆಳಿತೀವಿ. ಆಮೇಲೆ ಹಿಂಗಾರು ಹಂಗಾಮಿನಲ್ಲಿ ಹುರುಳಿ, ಉದ್ದು, ಅಂಗಿ, ಕುಂಬಳ, ಹಾಗಲ್ಲ, ಹೀರೆ ಇವೆಲ್ಲ ಬೆಳೆಗಳನ್ನು ಬೆಳೀತಾರೆ ರೈತರು. ಅಂದ್ರೆ ಪ್ರತಿ ವರ್ಷ ಕಡಿಮೆ ಅಂತ ಬರ್ತಾ ಇದೆ ಇಂತ ಕೃಷಿ ಬೆಳೆಗಳು ಅನ್ಸುತ್ತ? ಹೌದು ಸರ್, ಯಾಕಂದ್ರೆ ಉತ್ಪಾದನೆ ಬರೋದಕ್ಕೋಸ್ಕರ ನಮ್ಮ ಈ ಕೃಷಿ ಬೆಳೆಗಳಂತ ಭತ್ತ, ಮೆಕ್ಕೆಜೋಳ, ಹತ್ತಿ ಇವೆಲ್ಲ ಕಡಿಮೆ ಆಗ್ತಾ ಇದಾವೆ. ಆದ್ರೆ ಈ ವರ್ಷ ಮಾತ್ರ ಗಣನೀಯವಾಗಿ ಕಬ್ಬಿನ ಬೆಳೆ ಜಾಸ್ತಿ ಆಗಿದೆ. ಮತ್ತೆ ಸ್ವಲ್ಪ ಹೆಚ್ಚು ರೈತರು ಆರ್ಥಿಕ ಬೆಳೆಗಳಿಗೆ ಒಲವು ತೋರಿಸ್ತಾ ಇದಾರಲ್ಲ? ಹೌದು ಸರ್, ಹಾಗೆ ಅನ್ಸುತ್ತೆ. ಇವಾಗ ಕಬ್ಬಿನ ಫ್ಯಾಕ್ಟ್ರಿಯಲ್ಲಿ ನಮ್ಮಲ್ಲಿ ನಮ್ಮ ಸಮೀಪದಲ್ಲಿ ಹಳ್ಳಾಳದಲ್ಲಿ ಇದೆ, ಮತ್ತೆ ಇನ್ನೊಂದು ಕೋಣನಕೆರೆ ಶಿಗ್ಗಾಂವದಲ್ಲಿ ಆಗುವುದಿದೆ. ಹೀಗಾಗಿ ಕಬ್ಬು ಈ ವರ್ಷ ಜಾಸ್ತಿ ಆಗಿದೆ ಸರ್ ಕಬ್ಬು. ಆಮೇಲೆ ಹತ್ತಿ ಬೆಳೆಯೋದು ರೇಟ್ ಹೆಚ್ಚಾಗಿರೋದ್ರಿಂದ ಅದಕ್ಕೂ ಜನರು ಹೋಗ್ತಾ ಇದ್ದಾರೆ ಹತ್ತಿ ಬೆಳೆಯತ್ತ. ಕನಿಸ್ತಾ ಇಲ್ಲ, ಹತ್ತಿ ಬೆಳೆದವರೆಲ್ಲ ಸುಮ್ಮನೆ ಕಟಾವ್ ಮಾಡಲಾರ್ದ ಬಿಟ್ಟು ಬಂದವರು ಇದಾರೆ ಹಿಂಗೆಲ್ಲ ಅಂತಿರ್ತಾರೆ. ಹೌದು ಸರ್, ಈಗ ಹತ್ತಿ ಬೆಳೆಗೆ 10 ಕುತ್ತು ಅಂತ ಶಾಸ್ತ್ರನೇ ಇದೆ. ಅದು ರೋಗ ಕೀಟ ಅವೆಲ್ಲ ರೇಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಈ ವರ್ಷ ಅತಿಕ್ರಮಣದಲ್ಲಿ ಮತ್ತೆ ತಮ್ಮ ಸ್ವಂತ ಮಾಲ್ಕಿ ಜಮೀನಿನಲ್ಲಿನೂ ಹತ್ತಿಯನ್ನು ಬೆಳೀತಾ ಇದ್ದಾರೆ. ಕಬ್ಬಿಗೂ ಕೂಡ ಅದಕ್ಕೆ ಆಳುಗಳು ಅಷ್ಟೊಂದು ಬೇಕಾಗಿರೋದು ಮನೆಯಲ್ಲಿ ಇರೋದು. ಬೇಸಾಯ ಖರ್ಚು ಕಬ್ಬಿನಲ್ಲಿ ಕಡಿಮೆ ಇರೋದಕ್ಕೋಸ್ಕರ ಮತ್ತೆ ರೇಟ್ ಅವರಿಗೆ ಟನ್ ಮಾರು ಹೆಚ್ಚು ಬರೋದಕ್ಕೋಸ್ಕರ ಕಬ್ಬಿನಲ್ಲಿ ಬರೋದಕ್ಕೋಸ್ಕರ ಅವರಿಗೆ ಕಬ್ಬಿನತ್ತ ಹೋಗ್ತಾ ಇದ್ದಾರೆ ಸರ್. ಈಗ ನೀವು ಪ್ರಮುಖವಾಗಿ ಈ ಕೃಷಿ ಬೆಳೆಗಳಿಗೆ ಏನೇನು ಸೌಲಭ್ಯ ಬೀಜ ಕೊಡು ಅಂದ್ರೆ, ನಾವು ಈಗ ಮುಂಗಾರು ಹಂಗಾಮ ಏಪ್ರಿಲಲ್ಲಿ ಮಳೆ ಬಿದ್ದ ತಕ್ಷಣ ರೈತರು ಬಿತ್ತನೆ ಬೀಜ ಭತ್ತ ನಮ್ಮಲ್ಲಿ ಮುಖ್ಯವಾಗಿ ಭತ್ತ ಮತ್ತು ಗೋವಿನ ಜೋಳ ನಾವು ಇಲಾಖೆಯಲ್ಲಿ ಕೊಡ್ತಾ ಇರುವಂಥದ್ದು. ಅವನ್ನು ಒಂದು ಕ್ವಿಂಟಲ್ಗೆ 800 ರೂಪಾಯಿ ಸಬ್ಸಿಡಿ ಅಂತ ನಾವು ಭತ್ತದ ಬೀಜವನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಗೋವಿನ ಜೋಳನು ನಾವು ಇಲಾಖೆಯಿಂದ, ಮತ್ತೆ ಕೃಷಿ ಸುಣ್ಣವನ್ನು ಇಲ್ಲಿ ಯಥೇಚ್ಛವಾಗಿ ಮಳೆ ಬೀಳೋದ್ರಿಂದ ಮಣ್ಣು ಹುಳಿಯಾಗಿರುತ್ತೆ, ಆ ಹುಳಿ ಮಣ್ಣಿನ ಸುಧಾರಣೆಗೋಸ್ಕರ ನಾವು ಕೃಷಿ ಸುಣ್ಣವನ್ನು ಎಕರೆಗೆ 2 ಕ್ವಿಂಟಲ್ ಶಿಫಾರಸು ಮಾಡ್ತಾ ಇದ್ವಿ. ಮತ್ತೆ ಅದನ್ನು ಸಹಿತ ಇಲಾಖೆಯಲ್ಲಿ ನೀರಾವರಿ ಅಂತ ಬರ್ತದೆ, ಅದನ್ನು ಸಹಿತ ನಾವು ಈಗ ಸಾಮಾನ್ಯ ರೈತರಿಗಿರ್ಬೋದು, ಪರಿಶಿಷ್ಟ ಜಾತಿಗೆ ಇರ್ಬೋದು, ಪರಿಶಿಷ್ಟ ಪಂಗಡದೊಡಗೆ ಇರ್ಬೋದು, ಅವರೆಲ್ಲರಿಗೂ ನಾವು 90% ಸಹಾಯಧನದಲ್ಲಿ ಕೊಡ್ತಾ ಇದೀವಿ. ಅದೊಂದು ಮಹತ್ವಾಕಾಂಕ್ಷಿಯಾದ ಯೋಜನೆ, ಇದೆಲ್ಲ ತುಂಬಾ ಜನ ಅದರದ್ದು ಉಪಯೋಗ ತಗೊಳ್ತಾ ಇದ್ದಾರೆ ಸರ್. ಪಹಣಿ ಇರುವಂತ ಎಲ್ಲ ರೈತರು ಸೌಲಭ್ಯವನ್ನು ಪಡಿಬಹುದು. ಹಾ, ಮಾಲ್ಕಿ ರೈತರಿ ಸರ್, ಅತಿಕ್ರಮಣದವ್ರಿಗೆ ಬರಲ್ಲ, ಬಟ್ ಅವರು ಬಂದು ನಮ್ಗೆ ಯಾಕೆ ಕೊಡಲ್ಲ, ಅಡಿಕೆ ತೆಂಗು ಆಮೇಲೆ ಕೋಕೋ ಕಾಳು ಮೆಣಸು ಇವಕ್ರ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಸರ್. ಇದಕ್ಕೆ ಇಡುವಷ್ಟು ಇಂಪಾರ್ಟೆನ್ಸ್ ಅನ್ನ ಅವರು ಈ ಆಹಾರ ಬೆಳೆ ಕೊಡುದಿಲ್ಲ. ಆದ್ರೂ ನಾವು ರೈತರಿಗೆ ಹೇಳ್ತೇವೆ, ಮುಖ್ಯವಾಗಿ ಆಹಾರ ಬೆಳೆ ಆಗುತ್ತೆ, ನೀವು ಭತ್ತ ಬಿಡಾಕ ಹೋಗ್ಬೇಡ್ರಿ, ಒಂದು 10-15 ಗುಂಟೆದಲ್ಲಾದ್ರೂ ಭತ್ತ ಬೆಳೀರಿ ಅಂತ ಮನವೊಲಿಸ್ತೀವಿ ಸರ್ ರೈತರು. ಅದನ್ನೇನು ನಾವು ಮಾಡಿಲ್ಲ. ಆದ್ರೆ ಗೌರ್ಮೆಂಟ್ ಇವರು ತಹಸೀಲ್ದಾರ್ ಆಫೀಸಿಂದ ಒಂದು ಸರ್ಕ್ಯುಲರ್ ಅವಾಗ ಈಗ ಒಂದು ಹೋದ ವರ್ಷ ಹೇಳಿದ್ರು ಸರ್, ಯಾರು ಭೂಮಿ ಪಾಳು ಬಿಟ್ಟಿರ್ತಾರಲ್ಲ ಆ ಭೂಮಿ ನಾವು ಗೌರ್ಮೆಂಟ್ ಇಂದ ಹ್ಯಾಂಡ್ ಓವರ್ ಮಾಡ್ಕೋತೀವಿ ಅಂದ್ರೆ ನಿಮ್ದು ದ್ವಿದಳ ಧಾನ್ಯಗಳನ್ನಾಗಿರ್ಬೋದು, ಮೇವಿನ ಬೆಳೆ ಆಗಿರ್ಬೋದು, ಸೆಣಬಿನ ಬೀಜ ಹಾಕಿ ನಿಮ್ಮ ಭೂಮಿ ಫಲವತ್ತಾಗ್ತದೆ, ಅಂತ ಬೆಳೆಯನ್ನಾದ್ರೂ ಹಾಕಿಡಿ, ಖಾಲಿ ಬಿಡಬೇಡಿ ಅಂತ ರೈತರಿಗೆ ಮನವೊಲಿಸಿದ್ವಿ ಸರ್. ಕೃಷಿಯಲ್ಲ ಇವೆಲ್ಲವೂ ಕೂಡ ಒಟ್ಟೊಟ್ಟಿಗೆ ಇದ್ದಾಗ ಒಂದಕ್ಕೊಂದು ಪೂರಕವಾಗಿ ಆಗ್ತವು. ಗೊಬ್ಬರ ನಮ್ಗೆ ಹೈನುಗಾರಿಕೆ ಮಾಡಿದ್ರೆ ಗೊಬ್ಬರ ಸಿಗುತ್ತೆ, ಗೊಬ್ಬರ ನಾವು ಕೃಷಿ ಬೆಳೆಗೆ ಹಾಕ್ಬೋದು, ಕೃಷಿ ಉತ್ಪಾದಕ ಬೆಳೆಗಳು ಕೂಡ ಬೇಕು. ಹೀಗೆ ಒಂದು ಸಮಗ್ರ ಆಲೋಚನೆ ತುಂಬುವಂತ ಕಾರ್ಯಕ್ರಮ ಇದೆ ಸರ್ ನಮ್ದು, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತೇಳಿ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತೇಳಿ ನಾವು ಇಲಾಖೆಯಿಂದಲೇ ಅವ್ರಿಗೆ ಸಹಾಯಧನ, ಕೃಷಿ ಹೊಂಡ ಮಾಡ್ಕೊಳ್ಳಿಕ್ಕೆ ಸಹಾಯಧನ ಕೊಡ್ತಾ ಇದ್ದೀವಿ, ಪ್ರಾತ್ಯಕ್ಷಕ್ಕೆ ತಗೊಂಡು ಭತ್ತ ಬೆಳೆಯುವಂಥದ್ದಕ್ಕೆ ಪ್ರೋತ್ಸಾಹ ಮಾಡಲಿಕ್ಕೆ. ಇದಕ್ಕೆಲ್ಲ ಒಂದು ಸಮಗ್ರದ್ದು ಪ್ಯಾಕೇಜ್ ಇದೆ, 2.5 ಲಕ್ಷ ರೂಪಾಯಿದ್ದು. ಅದರಲ್ಲಿ 1.5 ಲಕ್ಷ ರೈತ ಹಾಕಬೇಕು, 1.5 ಲಕ್ಷ ನಾವು ಇಲಾಖೆಯಿಂದ ಸಹಾಯಧನದಲ್ಲಿ ಕೊಡ್ತಾ ಇದ್ದೀವಿ. ಈಗ ನೀವು ಸಮಗ್ರ ಕೃಷಿ ಮಾಡೋದ್ರ ಬಗ್ಗೆ ಹೇಳಿದ್ರಲ್ಲ ಸರ್, ಅವನಿಗೆ ಹಾಳಾದರೂ ಇನ್ನೊಂದು ಬೆಳೆಯಿಂದ ಅವನಿಗೆ ಆರ್ಥಿಕವಾಗಿ ಅದರಿಂದ ಅವನಿಗೆ ಪ್ರಾಫಿಟ್ ಬರುವಂಗಿತ್ತಂದ್ರೆ ಅವ ರೈತ ಕೃಷಿ ಮಾಡ್ಲಿಕ್ಕೆ ಮನಸ್ಸು ಮಾಡ್ತಾನೆ. ಇಲ್ಲಾಂದ್ರೆ ಅವನಿಗೆ ಇದೇನಪ್ಪ ಕೃಷಿ ಬಂತೇಳಿ ಬೇಜಾರು ಮಾಡುವಂತ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಈಗ ಇಲ್ಲಿ ನಮ್ಮ ಉತ್ತರ ಕನ್ನಡದಲ್ಲಿ ಅಂತಂದ್ರೆ ಈಗ ಆಲ್ಮೋಸ್ಟ್ ಯಲ್ಲಾಪುರದಲ್ಲಿ ಸಮಗ್ರ ಕೃಷಿ ಬೆಳೀತಾರೆ, ಹೂವಿನ ಬೇಸಾಯ ಮಾಡ್ತಾರೆ, ಆಮೇಲೆ ಅಡಿಕೆನು ಹಾಕ್ತಾರೆ. ಇದರಿಂದ ಅವ್ರಿಗೆ ಮತ್ತೆ ಕೆಲವರು ಇಂಡಸ್ಟ್ರಿ ಟೈಪ್ ಮಾಡಿಟ್ಕೊಂಡಿದ್ದಾರೆ, ಈ ಅಡಿಕೆ ಹಾಳೆಗಳಿಂದ ಪ್ಲೇಟ್ ಮಾಡಿ ಮಾರಾಟ ಮಾಡ್ಬೋದು ಅಂತದ್ದು, ದೊಣ್ಣೆ ಮದ್ದು, ಹೀಗೆ ಎಲ್ಲ ತುಂಬಾ ಹುಷಾರಾಗಿದ್ದಾರೆ ಸರ್. ಈಗ ಒಂದರಿಂದ ಇನ್ನೊಂದು ಇನ್ಕ ಅವ್ರು ಬರೀ ಕೃಷಿ ಅಂತ ಜೀವನ ಮಾಡಿಕೊಟ್ಟಿದ್ದೀವಿ ನಾವೇ ಸಹಾಯದಿಂದಲೇ ಇಲಾಖೆಯಿಂದ. ಅದರಲ್ಲಿ ಮತ್ತೆ ಆತ್ಮ ಯೋಜನೆಯಡಿ ಮೀನ್ ಮರಿ ಕೊಡು ಬೆಳೆದಿದ್ದನ್ನ ಮಾರಾಟ ಮಾಡಿ ಆದಾಯ ಗಳಿಸ್ತಾ ಇದ್ದಾರೆ ಸರ್. ಜೇನು ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅಂತಿದ್ದಾರೆ ಸರ್. ಅವರಂತೂ ಆಲ್ಮೋಸ್ಟ್ ಅವ್ರದ್ದು ಕೃಷಿ ಖರ್ಚೆಲ್ಲ ಜೇನು ಇದ್ರಲ್ಲೇನೆ ಹೋಗುತ್ತಂತೆ, ಅವರೇ ಸ್ವಂತ ಹೇಳ್ತಾರೆ ಅಷ್ಟು. ಒಂದು ವೆಹಿಕಲ್ ಖರೀದಿ ಮಾಡಿದ್ರು ಅವರು ಈ 2 ಇಯರ್ಸ್ ಬ್ಯಾಕು, ಅದು ಸಹಿತ ಅವರು ಜೇನು ಅವರು ಬೇರೆ ಬೇರೆ ಮೂಲಗಳಿಂದ ಸಲಹೆಗಳನ್ನು ಪಡೀತಾರೆ ಅಥವಾ ವಿಷಯಗಳನ್ನು ತಿಳ್ಕೊಳ್ತಾರೆ. ಇಲ್ಲ ಒಂದಕ್ಕೊಂದು ಪೂರಕವಾಗಿ ನಡೆಯುವುದು ಮತ್ತು ನಮ್ಮ ಈ ಜಿಲ್ಲೆಯೊಳಗೆ ಸಾವಯವ ಕೃಷಿಗೆ ಹೆಚ್ಚು ಮಹತ್ವ ಕೊಡ್ತಾರೆ, ರಾಸಾಯನಿಕ ಬಳಸೋದು ಕಡಿಮೆ, ಮತ್ತೆ ಮಣ್ಣು ಪರೀಕ್ಷೆ ಬೇಕು. ಹೌದು ಸರ್, ಈಗ ಅಂತಂದ್ರೆ ಇದು ಒಂದು ಎಕ್ಸಾಂಪಲ್ ಅಂದ್ರೆ ಇಲ್ಲೇ ಕಿರುವತ್ತಿ ಹೇಳ್ಬೋದು ಸರ್, ಯಲ್ಲಾಪುರದಲ್ಲಿ ಕಿರುವತ್ತಿಯಲ್ಲಿ ಸಾಕಷ್ಟುರಿಂದ ಅಲ್ಲ ಆಗ್ತದೆ, ಬಟ್ ಅವ್ರು ತಮ್ಮ ಜಮೀನಿಗೆ ರಸಗೊಬ್ಬರ ಹಾಕ್ತಾರೆ, ಆ ಸಾವಯವ ಗೊಬ್ಬರ ತಂದು ಈ ಕಡೆ ಎಲ್ಲ ಭಟ್ರಿಗೆ ತೋಟ ಇರೋರಿಗೆ ಮಾರಾಟ ಮಾಡ್ತಾ ಇದ್ರೆ ಅದನ್ನು ನಾವು ಅವ್ರು ಹೇಳ್ಕೊಟ್ಟಿದ್ದೀವಿ. ಇಲ್ಲಿ ನಮ್ಮ ಆಫೀಸಿಗೆ ಬರ್ತಾರೆ ಯೂರಿಯಾ ಗೊಬ್ಬರ, ನಿಮ್ಮಲ್ಲಿ ಇರುವಂತ ಗೊಬ್ಬರವನ್ನು ಕಾಂಪೋಸ್ಟ್ ಗೊಬ್ಬರ ಮೇರೆ ಮಾರಾಟ ಮಾಡದೆ ನಿಮ್ ಭೂಮಿಗೆ ಹಾಕಿದ್ರೆ ನಿಮ್ದು ಭತ್ತ ಚೆನ್ನಾಗಿ ಆಗ್ತದೆ, ಯಾಕೆ ಸುಮ್ಮನೆ ಗೊಬ್ಬರಕ್ಕೆ ದುಡ್ಡು ಹಾಕಿ ನೀವು ಬೇಸಾಯ ಖರ್ಚನ್ನು ಹೆಚ್ಚು ಮಾಡ್ಕೋಬೇಡಿ ಅಂತ ರೈತರು ಹೇಳ್ತೀವಿ ಸರ್. ಜೀವಾಮೃತ ಬೀಜಾಮೃತ ಇರ್ಬೋದು, ಜೀವಸಾರ ಘಟಕ ಗೋಮೂತ್ರ, ಈ ದನ ಆಧಾರಿತ ಕೃಷಿ ಪದ್ಧತಿ ಕೂಡ ಇತ್ತೀಚೆಗೆ ಹೆಚ್ಚು ಉತ್ತೇಜನ ಪಡೀತು. ಡೈಜೆಸ್ಟರ್ ಅಂತ ಮಾಡ್ಕೊಟ್ಟಿದೀವಿ ರೈತರಿಗೆ, ಅದು ಅವರಲ್ಲೇ ಇರುವಂತ ತ್ಯಾಜ್ಯ ವಸ್ತುಗಳು ಇರ್ಬೋದು, ಗೋಮೂತ್ರ ಆಮೇಲೆ ಸಗಣಿ ಇವೆಲ್ಲ ಸೊಪ್ಪುಗಳು, ಚದುರಂಗಿ ಸೊಪ್ಪು ಆಮೇಲೆ ಕೊಬ್ಬರಿ ಗಿಡ ಇವೆಲ್ಲ ಹಾಕಿ ಅದಕ್ಕಾಗಿರ್ಬೋದು ಹಾಕ್ತಾರೆ, ಸಾವಯವದಲ್ಲಿ ಹೆಚ್ಚು ಪ್ರಯೋಜನ ಪಡಿತಿದ್ದಾರೆ ಸರ್. ನಾವು ಸಹಿತ ಇಲಾಖೆಯಿಂದ ನಾವು ಯಾವುದು ರಾಸಾಯನಿಕ ಗೊಬ್ಬರವನ್ನು ಇಲಾಖೆಯಿಂದ ಸಹಾಯದಲ್ಲಿ ಕೊಡಲ್ಲ ಸರ್. ನಾವು ಕೊಡುವಂಥದ್ದು ಲಘು ಪೋಷಕಾಂಶ ಮತ್ತು ಸಾವಯವ ಗೊಬ್ಬರ, ಎರೆಹುಳಿನ ಗೊಬ್ಬರ, ಮತ್ತು ಎರೆಹುಳಿನ ಗೊಬ್ಬರ ತೊಟ್ಟಿಗಳನ್ನು ಕಟ್ಟಿಸ್ಕೊಟ್ಟಿದ್ದೀವಿ ನಾವು ಇಲಾಖೆಯಿಂದ ಸಹಾಯದಿಂದ. ಅವರಿಗೆ ನಾವು ಸುಮಾರು ರೈತರಿಗೆ ಎರೆಹುಳಿನ ತೊಟ್ಟಿ ಕಟ್ಟಿಕೊಟ್ಟಿದ್ದೀವಿ, ಅದರಲ್ಲಿ ಎರೆಹುಳುಗಳನ್ನು ಸಾಕಿ ಎರೆಹುಳನ್ನು ಕೂಡ ಕಾಪಾಡ್ತವು, ಮಣ್ಣಿನ ಸವಕಳಿಯನ್ನು ಕಾಪಾಡ್ತವು, ನೀರು ರಭಸವಾಗಿ ಹರಿಯುವುದನ್ನು ಕೂಡ. ಹೌದು ಸರ್, ಇದೀಗ ನೀವು ಹೇಳಿದ್ರಲ್ಲ ಸೆಣಬಿನ ಬೀಜ ಮತ್ತು ಡೇಂಚ ಅಂತ ಹೇಳಿದ್ರಲ್ಲ ಸರ್, ಈ ಸೆಣಬಿನ ಒದಗಿಸ್ತಾ ಇದ್ದೀವಿ, ಅದನ್ನು ಸುಮಾರು ಈ ಕೆಲವೊಂದು ಸಾವಯವ ರೈತರು ತೊಗೊಂಡು ಹೋಗ್ತಾ ಇದ್ದಾರೆ ಸರ್. ತೊಗೊಂಡೋಗಿ ಬೆಳೆದು ಆ ಸೆಣಬಿನ ಬೀಜ ಬೆಳೆದಂಥ ಜಾಗದಲ್ಲಿ ಭತ್ತ ಬೆಳೆದಲ್ಲಿ ಭತ್ತ ಹೆಚ್ಚು ಚೆನ್ನಾಗಿ ಹೋಗಿದ್ರೆ ಅಲ್ಲೇ ಮಲ್ಚಿಂಗ್ ಮಾಡಿ ಅದನ್ನು ಬೆಳೆದ್ಮೇಲೆ ಅದರಿಂದ ಅಡಿಕೆಯನ್ನು ಕಲರ್ ಚೇಂಜ್ ಹಸಿರಾಗಿದೆ, ನಮಗೆ ಅಡಿಕೆ ಜಾಸ್ತಿ ಬಿಟ್ಟಿದೆ ಅಂತೆಲ್ಲ ಹೇಳಿದ್ದಾರೆ ಸರ್. ಡೇಂಚ ಅಂತಂದ್ರೆ ಅದು ತುಂಬ ಚೆನ್ನಾಗಿ ಆಗುತ್ತೆ ಸರ್, ಅದು ಈಗ ಕೊಳ್ಳುವಂಥ ಶಕ್ತಿ ಇರೋದಿಲ್ಲ ದನಗಳಿಗೆ. ಸೆಣಬಾದ್ರೆ ಕಟ್ ಮಾಡಿ ಹಾಕ್ಬೋದು ತಿನ್ಲಿಕ್ಕೆ. ಅದಕ್ಕೆ ಡೇಂಚ ಏನು ದನಕರಗಳಿಗೆ ಹಾಕ್ಲಿಕ್ಕೆ ನಾವು ಅಷ್ಟು ರೆಕಮೆಂಡ್ ಮಾಡೋದಿಲ್ಲ. ಬಟ್ ಅದು ಅದು ಒಳ್ಳೆ ಸಾರಜನಕ ಫಿಕ್ಸೇಷನ್ ಆಗುತ್ತೆ ಸರ್, ಅದನ್ನ ಹಾಕೋ ಸಹಾಯ ಮಾಡ್ತದೆ ಅದು. ಇದರಿಂದ ಯೂರಿಯಾ ಹಾಕುವಂತ ಖರ್ಚು ಕಡಿಮೆ ಮಾಡಬಹುದು ನಾವು. ಇದನ್ನು ಇಂಥ ಉಪಯುಕ್ತ ಬೆಳೆಗಳನ್ನು ಹಾಕೋದ್ರಿಂದ ಒಂದು ನಾಲ್ಕು ಅಲಸಂದಿ ಮತ್ತೆ ಬೆಳೆ ಪೂರಕವಾಗಿ ಜೀವಂತ ಹೊದಿಕೆಯಾಗಿ ಕೆಲಸ ಮಾಡುತ್ತೆ. ನೀರು ಹರಿದು ಕೃಷಿ ಬೆಳವಣಿಗೆ ಕೃಷಿ ಬೆಳೆಗಳನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಕೂಡ ಬಹಳ ಮುಖ್ಯನೇ ಇಲ್ಲ. ಹೌದು ಸರ್, ಈಗ ತೋಟಗಾರಿಕೆ ಬೆಳೆ ಅಂದ ಕೂಡಲೇ ಅಡಿಕೆ ಅಂದ ಕೂಡಲೇ ಅವರು ಬರೇ ನಾವು ಮಲ್ಚಿಂಗ್ ಮಾಡಿದ್ವಿ ಹೊದಿಕೆ ಮಾಡಿದ್ವಿ. ಈಗ ಕೆಲವೊಂದು ತಾಂತ್ರಿಕತೆಗಳು ನೀವು ಸೆಣಬಿನ ಬೀಜ ಇರ್ಬೋದು, ನೀವು ಹೇಳಿದಾಗೆ ಡೇಂಚ ಇರ್ಬೋದು, ಆಮೇಲೆ ಗೊಬ್ಬರ ಗಿಡ, ಅವೆಲ್ಲ ಒಳ್ಳೆ ಹೊದಿಕೆಗಳಾಗಿ ಕೆಲಸ ಮಾಡ್ತವೆ. ಮತ್ತೆ ಸಾರಜನಕ ರಸಗೊಬ್ಬರವನ್ನು ಹೀರಿಕೊಂಡು ಗಾಳಿಯಲ್ಲಿರುವಂತಹ ಸಾರಜನಕವನ್ನು ಹೀರಿಕೊಂಡು ಬೆಳೆಗೆ ಕೊಡುವಲ್ಲಿ ಅವು ಸಹಾಯ ಮಾಡ್ತವೆ. ಇದರಿಂದ ಬೆಳೆ ಬೆಳವಣಿಗೆ ಆಗ್ತದೆ ಮತ್ತೆ ಗೊಬ್ಬರನು ಹಾಕೋದು ಕಡಿಮೆ ಆಗುತ್ತೆ. ಅವರು ಬೆಳೆ ವೈವಿಧ್ಯ ಇದ್ದಷ್ಟು ಭೂಮಿ ಸಮೃದ್ಧ ಆಕೊಂತ ಹೋಗುತ್ತೆ. ಎಷ್ಟು ಬೆಳೆ ವೈವಿಧ್ಯತೆ ತರ್ತೀವಿ ಅಷ್ಟು ಜೀವಾಣುಗಳು ಅಲ್ಲಿ ಬರ್ತಾವೆ. ಈಗ ಬೇರಿನ ವಲಯಕ್ಕೆ ಬರುವಂತಹ ಸೂಕ್ಷ್ಮಾಣು ಜೀವಿಗಳು, ಇದರ ಬೇರಿನ ವಲಯಕ್ಕೆ ಬರುವಂತಹ ಸೂಕ್ಷ್ಮಾಣು ಜೀವಿಗಳು ಬೇರೆ ಬೇರೆ ಇರೋದ್ರಿಂದ ಅಲ್ಲಿ ಸಮೃದ್ಧತೆ ಹೆಚ್ಚಾಕೊಂತ ಹೋಗುತ್ತೆ. ಮತ್ತೆ ಮಣ್ಣು ಶ್ರೀ ನಾವು ಇವಾಗ ನಾವು ಬೆಳೆ ರೈತ ಮುಂದಿನ ಪೀಳಿಗೆಗೆ ನಾವು ದುಡ್ಡು ಗಳಿಸಿಟ್ಟು ಹೋಗಿ ಭೂಮಿ ಬರೇ ಬರು ಸಹಿತ ಒಂದು ಒಳ್ಳೆ ಭೂಮಿಯನ್ನು ಬಿಟ್ಟು ಹೋದ್ರೆ ಮಕ್ಕಳು ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೆ ನಾವು ಈಗ ಏನ್ ಹೇಳ್ತೀವಿ ಅಂತಂದ್ರೆ ಮಣ್ಣು ಸುಮಾರು ಜೀವಾಣು ಭೂಮಿಯಲ್ಲಿ ಇದಾವೆ, ಸೂಕ್ಷ್ಮಾಣು ಜೀವಿಗಳು, ಅವನ್ನೆಲ್ಲ ನಾವು ಈಗ ರಸಗೊಬ್ಬರಗಳನ್ನು ಬಳಸಿ ಇದರದ್ದು ಕೆಮಿಕಲ್ಸ್ ಎಲ್ಲ ಹಾಕಿ ಸಾಯಿಸ್ತಾ ಇದೀವಿ. ಇದರಿಂದ ಮಣ್ಣಿನ ಜೀವಾಣುಗಳು ಸಾಯ್ತಾವೆ. ಇದರಿಂದ ವರ್ಷ ವರ್ಷ ಮಣ್ಣಿಂದ ಸವಕಳಿಯಾಗಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಅದರ ಸಲುವಾಗಿ ನಾವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಈ ಸಾವಯವ ಗೊಬ್ಬರಗಳನ್ನು ಬಳಸಿರಿ, ಹಸಿರೆಲೆ ಗೊಬ್ಬರಗಳನ್ನು ಬಳಸಿರಿ, ಆಮೇಲೆ ಸೆಣಬು ಬಿತ್ತನೆ ಮಾಡಿ ಡೇಂಚ ಹಾಕಿ ನಿಮ್ಮಲ್ಲಿರುವಂತ ಯಾವುದೋ ಸೊಪ್ಪು ಇದು ಮಲ್ಚಿಂಗ್ ಮಾಡಿ ನೀವು ಭೂಮಿಯನ್ನು ಸಮೃದ್ಧವಾಗಿ ಮಾಡಬಹುದು. ಮತ್ತೆ ಅಲ್ಲಿ ಜೀವಾಣುಗಳು ಬೆಳೀಲಿಕ್ಕೆ ಈಗ ಜೀವಾಣುಗಳು ಬೇಕಾಗುತ್ತೆ ಸರ್. ಅದರ ಸಲುವಾಗಿ ನಾವು ಆ ಒಂದು ವಾತಾವರಣ ನಿರ್ಮಿಸಿದ್ರೆ ಮಾತ್ರ ಅಲ್ಲಿ ಜೀವ ಸೂಕ್ಷ್ಮಾಣು ಜೀವಿಗಳು ಉಳಿತವೆ, ಸೂಕ್ಷ್ಮಾಣು ಜೀವಿಗಳ ಕ್ರಿಯೆ ಆಗುವುದಿಲ್ಲ. ಇದರಿಂದ ಅಲ್ಲಿ ಬೆಳೆ ಚೆನ್ನಾಗಿ ತಗೊಳ್ಳಿಕ್ ಆಗುದಿಲ್ಲ, ಮತ್ತೆ ಮಣ್ಣು ಹಾಳಾಗಿ ಹೋಗ್ತದೆ. ಒಬ್ಬ ರೈತ ಹಣ್ಣು ಬೆಳಿಬೇಕು, ತರಕಾರಿ ಬೆಳಿಬೇಕು, ಮತ್ತೆ ತನಗೆ ಬೇಕಾದಂತ ಏನೇನು ಸೌಲಭ್ಯಗಳು ಸಿಗ್ತವೆ, ಬಳ್ಳಿ ತರಕಾರಿ ಆಗ್ಬೋದು, ಗಿಡ ತರಕಾರಿ ಆಗ್ಬೋದು, ಇಂಥವೆಲ್ಲನು ಬೆಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಂಗ ಬೆಳೆದಾಗ ಮಾತ್ರ ರೈತ ಆಗುವಂತ ಮನೆಗೆ ಆಗುವಂತ ಖರ್ಚನ್ನು ಬಹಳಷ್ಟು ಉಳಿಸ್ಲಿಕ್ಕೆ ಸಾಧ್ಯತೆ ಇದೆ, ಶೇಕಡ 70-80% ಉಳಿಸ್ಬೋದ. ಇದಂತೂ ತರ್ಲಿಕ್ಕೆ ಒಂದು ಬಸ್ ಚಾರ್ಜ್ ಹಾಕೊಂಡು ರೈತ ಈಗ ಒಂದು ಇಲ್ಲೇ ಎಲ್ಲ ಕಿರುವತ್ತಿ ಅಂದ್ರು ಒಂದು 28 ರೂಪಾಯಿ ಬಸ್ ಚಾರ್ಜ್ ಇದೆ, 56 ರೂಪಾಯಿ ಹೋಗುತ್ತು ಬರೋದು ಸೇರಿಸಿ. ಅಷ್ಟು ಕೊಟ್ಟು ಇಲ್ಲಿ ತರಕಾರಿ ತಗೊಳಕ್ ಬರೋದಕ್ಕಿಂತ ಅವ್ರು ತಮ್ಮನ್ನೇ ಸುತ್ತಮುತ್ತದ ಜಾಗ ಬೇಕಾದಷ್ಟು ಇರುತ್ತೆ. ಇಲ್ಲಂತೂ ಅವರಿಗೆ ಜಾಗದ್ದೇನು ಕೊರತೆ ಇರೋದಿಲ್ಲ. ಅದರಲ್ಲಿ ಅವರು ಒಂದೆರಡು ಇದು ಸೋಡಿಗೆ ಅಂತ ಹೇಳ್ತೀನಿ, ಅಲಸಂದೆ ಟೈಪ್ ಅದನ್ನ ಬೆಳಿಬಹುದು, ಹಾಗಲಕಾಯಿ ಬೆಳಿಬಹುದು, ಸೌತೆಕಾಯಿ ಬೆಳಿ ಮುಳು ಸೌತೆಕಾಯಿ ಅಂತ ಹೇಳ್ತಾರೆ, ಸೌತೆಕಾಯಿ ಬೆಳಿಬಹುದು, ಬದನೆಕಾಯಿ ಬೆಳಿಬಹುದು, ಇವೆಲ್ಲವನ್ನು ತರಕಾರಿ ಟೊಮ್ಯಾಟೊ ಹಾಕ್ಬೋದು, ಮೆಣಸು ಹಾಕ್ಬೋದು, ಇವೆಲ್ಲವನ್ನು ಬೆಳೆದು ತಮ್ಮೇ ತಾವೇ ಸ್ವಂತ ಸಾವಯವವಾಗಿ ಬೆಳೆದು ನಮಗೆ ನಾವು ಬೆಳೆದಿದ್ದು ನಾವು ತಿನ್ನೋದ್ರಲ್ಲಿ ಮಾಡ್ರಿ, ಹೊರಗಡೆಯಿಂದ ಹೆಚ್ಚು ತರಕಾರಿ ತರಕ್ ಹೋಗ್ಬೇಡಿ ಅಂತ ಹೇಳ್ತಿದ್ದೀವಿ ಸರ್. ಅವರು ಸಹಿತ ಈಗ ಆಲ್ಮೋಸ್ಟ್ 90% ಜನ ಇಲ್ಲಿ ನಮ್ಮ ಯಲ್ಲಾಪುರದಲ್ಲಿ ಭಟ್ರು ಒಂದು ಏರಿಯಾದಲ್ಲಿ ಹೋದ್ರೆ ಅವರು ಆಲ್ಮೋಸ್ಟ್ ಎಲ್ಲ ಸುತ್ತ ಅವರೇ ಬೆಳ್ಕೊಳ್ತಾರೆ. ಇವನ್ ಬೀಟ್ರೂಟು, ನೋಲ್ಕೋಲು, ಗಜ್ಜರಿ ಇವೆಲ್ಲವನ್ನು ಸಹಿತ ಹಾಕಿದ್ದಾರೆ. ಇವಾಗ ಮತ್ತೆ ನಮ್ಮ ಮಂಚಿಕೆರೆ ಭಾಗದಲ್ಲಿ ಮಾಡಾಗಲ್ಲ ಅಂತ ಉಡುಪಿಗೆ ಹೋಗ್ತಾ ಇದೆ ಸರ್. ಇಲ್ಲಿಂದ ತುಂಬಾ ಕಾಸ್ಟ್ಲಿ, ಅದು ಟೇಸ್ಟು ಇದೆ, ಅದರಿಂದ ಫ್ರೈ ಮಾಡಬಹುದು. ಈಗ ಹೊರಗಡೆ ನಾವೆಲ್ಲ ಗೋಬಿ ಮಂಚೂರಿ ಅದು ಇಂಥವೆಲ್ಲ ತಿನ್ಲಿಕ್ಕೆ ಮಾತ್ರ ಫಾಸ್ಟ್ ಫುಡ್ ಟೈಪ್ನೇ ಇವರು ತಮ್ಮ ಸ್ವಂತ ಬೆಳೆದಿದ್ದ ಫುಡ್ ಇಂದ ಮಾಡಿ ತುಂಬಾ ಚೆನ್ನಾಗಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಅಂದ್ರೆ ನೈಸರ್ಗಿಕವಾಗಿ ನಮ್ಗೆ ಅನುಕೂಲನೂ ಇದಾವು ಕೆಲವೊಂದಿಷ್ಟು. ಈಗ ವನ್ಯ ಜೀವಿ ಅಂತ ಹೇಳಿದ್ರಲ್ಲ ಸರ್, ನಾವು ಪ್ರತಿ ಮೀಟಿಂಗ್ ಅಲ್ಲಿ ಹೋದಾಗ ಅವ್ರು ಏನ್ ಹೇಳೋದು, ನೀವು ಇಷ್ಟೆಲ್ಲ ಹೇಳ್ತೀರಿ ಅದು ಬೆಳೀರಿ ಇದು ಬೆಳೀರಿ ಎಲ್ಲ ಹೇಳ್ತೀರಾ, ಈಗ ಮಂಗನ ಕಾಟ ತಪ್ಪಿಸ್ಲಿಕ್ಕೆ ಏನ್ ಮಾಡ್ಬೇಕು ಹೇಳ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಾವ್ ಹೇಳಿದ ದನ ಕರಗಳಿಗೆ ಕೊಡ್ಬೇಕು, ಆಳು ಕಾಳುಗಳಿಗೆ ಕೊಡ್ಬೇಕು, ಎಲ್ಲರೂ ತಿಂದು ಉಳಿದಿದ್ದು ರೈತ ತಿನ್ಬೇಕು, ಅದು ನಿಸರ್ಗ ನಿಯಮ. ಅದರಿಂದ ನಾವು ಒಂದು ಸಮತೋಲನ ಇರುತ್ತೆ, ಅದನ್ನ ನಾವು ಸಮತೋಲನಕ್ಕೆ ಕೊಂಡಿ ಹೇಳ್ತೀವಿ. ಅವ್ರಿಗೆ ಕೊಡಬಾರ್ದು ಎಲ್ಲ ನಾವೇ ತಿನ್ಬೇಕಂತಂದ್ರೆ ಆಗಲ್ಲ. ಈಗ ಅದಕ್ಕೆ ನಾವು ಪೂರಕವಾಗಿ ಏನ್ ಮಾಡ್ಕೋಬೇಕಂದ್ರೆ ಒಂದು ಆಲ್ಟರ್ನೇಟಿವ್ ಬಟ್ಟೆ ಸೀರೆ ಎಲ್ಲ ಸಿಗುತ್ತೆ ಸಹಾಯದಲ್ಲಿ, ಅಂತವೆಲ್ಲ ತಗೊಂಡು ಕಟ್ಟಿ ನೀವು ತರಕಾರಿಯನ್ನು ಬೆಳಿಬೇಕು. ಮನೆಗಳು ಕೂಡ ಬರುತ್ತೆ ಸರ್ ಇಲ್ಲಿ ಕಿರುವತ್ತಿ ಭಾಗದಲ್ಲಿ. ಏನ್ ಮಾಡೋದು, ರೈತರು ಪಾಪ ಅಲ್ಲಿ ಮಾಡ ಟೈಪ್ ಹಾಕೊಂಡು ರಾತ್ರಿ ಎಲ್ಲ ಕಾಯ್ತಾ ಇರ್ತಾರೆ, ಭತ್ತದ ಗದ್ದೆ ಎಲ್ಲ ನುಗ್ಗಿ ಹಾಳು ಮಾಡಿರ್ತದೆ. ಅದಕ್ಕೆಲ್ಲ ನಾವು ಪರಿಹಾರ ಕೊಟ್ಟಿರ್ತೀವಿ ನಮ್ಮ ಇಲಾಖೆ. ಅವ್ರ ಕಷ್ಟ ಸುಖವನ್ನ ಅರುತುಗೊಂದು ಮಾತಾಡಿದ್ರಿ, ಇಷ್ಟೆಲ್ಲ

ಜಲ ಜಾಕ್ಷಿಯರೆಲ್ಲ ಜಲ ಕ್ರೀಡೆಯಾಡುವ ಸಮಯದೊಳು ಜಗುವ ಸಮಯದೊಳು ಉಡುವ ಸೀರೆಯ ಕದ್ದು ಕಡಾದ ಮರವೇರಿ ಉಡುವ ಸೀರೆಯ ಕದ್ದು ಕಡಾದ ಮರವೇರಿ ದುಡುಕು ಮಾಡುವ ನಮ್ಮ ಒಡೆಯ ಶ್ರೀಕೃಷ್ಣಗೆ ಜಲಜಾರತಿಯ ಬೆಳಗಿ ಶೋಬಾನೆ ಯಲ್ಲಿ ಕೋಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೋಳಲು ಪೋಷಿದ ಶ್ರೀಗಂಧ ಪರಿಮಳವು ಲೇಶಾಗಿ ಪದ್ಮ ಆವಿಗೆ ಧರಿಸಿದ ನಮ್ಮ ಧರಿಸಿದ ನಮ್ಮ ವಾಸುದೇವನಿಗೂ ವನಿತೆ ಶ್ರೀಲಕ್ಷ್ಮಿಗೂ ವಾಸುದೇವ ದಾರತಿಯ ಬೇಡಾಗಿದರು ಬಾಸಿಂಗದಾರತಿಯ ಬೇಡಾಗಿದ ಕಾಲಲ್ಲಿ ಕಿರುಗೆಜ್ಜೆ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ಕಾಲಲ್ಲಿ ಕಿರುಗೆಜ್ಜೆ ನೀಲದ ಬಾವುಲಿ ನೀಲವರ್ಣದ ನಾಟ್ಯವ ನಾಡಿದ ನಮ್ಮ ಗೋಪಾಲ ಗೋವಾಜನಯ್ಯಗು ಬಾಲ ಗೋಪಾಲ ಗೋ ನೀಲವರ್ಣಿಗೋವನಿತೆ ಶ್ರೀಲಕ್ಷ್ಮಿಗೋ ನೀಲ ನೀಲದಾರತಿಯ ಬೆಳಗಿದರು ಶೋಭಾನೆ ಕುಂಕುಮ ಕಸ್ತೂರಿ ಪರಿಪರಿಣಾಮ ಶಂಖ ಚಕ್ರ ನಿಧರಿಸಿದ ನಮ್ಮ ಶಂಖ ಚಕ್ರವನಿ ಪಿಡಿಯ ನಮ್ಮ ಬಿಂಕದಿ ಗೋಗಳ ಒಡಗೂಡಿದ ನಮ್ಮ ಶಂಖ ಚಕ್ರವನಿ ಕುಂಕುಮ ದಾರತಿಯ ಬೆಳಗಿರೆ ಶೋಭಾನೆ ಹದಿನಾರು ಸಾವಿರ ಸ್ತ್ರೀಯರ ಲೊಡಗೊಂಡು ಹದಿನಾರು ಅಪಗಡೆಯನ್ನಾಡಿದ ನಮ್ಮ ಚದುರಂಗ